सच रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज तो जैविक खेती शुरू करूंगा। माटी से प्रेम की परंपरा है परंपरागत खेती। ಈಗ ತೋಟಗಾರಿಕಾ ಇಲಾಖೆಯ ಗುರಿ ಮತ್ತು ಉದ್ದೇಶಗಳ ಕುರಿತು ಕೊಪ್ಪಳ ತಾಲೂಕು ತೋಟಗಾರಿಕಾ ಉಪನಿರ್ದೇಶಕರಾದ ಶ್ರೀ ಕೃಷ್ಣ ಉಕ್ಕುಂದ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ತೋಟಗಾರಿಕಾ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಉಕ್ಕುಂದ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಇವತ್ತು ತಮ್ಮ ಇಲಾಖೆಯಿಂದ ಜಿಲ್ಲೆಯಲ್ಲಿ ಯಾವ ಯಾವ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ, ಈ ಸಾಲಿನ ಅವರ ಗುರಿ ಏನನ್ನು ಹಾಕಿಕೊಳ್ಳಲಾಗಿದೆ, ಈ ಬಗ್ಗೆನೂ ಮಾಹಿತಿ ಮಾಡಿಕೊಡ್ತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ವಿಶೇಷವಾಗಿ ಪ್ರತಿ ವರ್ಷ ಕೊಪ್ಪಳದಲ್ಲಿ ಮಾವು ಮೇಳ ನಡೀತಾ ಇದೆ. ಈ ಬಾರಿಯೂ ಸಹಿತ ಮಾವು ಮೇಳ ಈಗಾಗಲೇ ಆರಂಭವಾಗಿದೆ. ಈ ಮಾವು ಮೇಳದ ಬಗ್ಗೆಯೂ ಸಹಿತ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಕೃಷ್ಣ ಉಕ್ಕುಂದವರೇ, ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೊದಲು ನಿಮ್ಮ ಪರಿಚಯ ಮಾಡಿಕೊಡಿ ಸರ್, ದಯಮಾಡಿ. ನಮಸ್ಕಾರ, ನನ್ನ ಹೆಸರು ಕೃಷ್ಣ ಉಕ್ಕುಂದ ಅಂತೇಳಿ, ನಾನು ಕೊಪ್ಪಳ ಜಿಲ್ಲೆಯಲ್ಲಿ ತೋಟಗಾರಿಕೆ ಉಪನಿರ್ದೇಶಕ ಕೆಲಸ ಮಾಡ್ತಾ ಇದ್ದೀನಿ. ನಾನು 2016 ಇಲ್ಲಿವರೆಗೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸರ್, ಬಹಳ ಮುಖ್ಯವಾಗಿ ನಿಮ್ಮ ಇಲಾಖೆಯಿಂದ ಈ ಬಾರಿ ಏನೇನು ಗುರಿಯನ್ನು ಹಾಕಿಕೊಂಡಿದ್ದೀರಿ, ಯಾವ್ಯಾವ ಕ್ರಿಯಾ ಯೋಜನೆಗಳನ್ನು ಕೈಗೆತ್ತಿಕೊಳ್ತಾ ಇದ್ದೀರಿ? ನೋಡಿ, ಈ ವರ್ಷ ನಾವು ನಮ್ಮ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕಿದ್ವಿ. ಇಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಿರ್ತವೆ, ಹಾಗೂ ರಾಜ್ಯ ಸರ್ಕಾರದ ಸ್ಕೀಮ್ಗಳಿರ್ತವೆ, ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದ ಯೋಜನೆಗಳು ಸಹ ಇರ್ತವೆ. ಇಲ್ಲಿ ಮುಖ್ಯವಾಗಿ ಬರತಕ್ಕಂಥದ್ದು ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತೇಳಿ ಒಂದು ಯೋಜನೆ ಬರುತ್ತೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತೇಳಿ ಬರುತ್ತೆ. ಅದೇ ರೀತಿ ಬೇರೆ ಬೇರೆ ಯೋಜನೆಗಳು ನಮ್ಮ ರಾಷ್ಟ್ರೀಯ, ಆಮೇಲೆ ಹನಿ ನೀರಾವರಿ ಸ್ಕೀಮ್ ಬರುತ್ತೆ, ಇಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರದ ಮುಖ್ಯವಾದ 3 ಯೋಜನೆಗಳು ಇವು. ಇವು ಮೂರು ಯೋಜನೆಗಳು. ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಯೋಜನೆಗಳಿವೆ, ಅದರಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಅಂತಿದೆ. ಅದೇ ರೀತಿಯಾಗಿ IMM IPM ಅಂತ ಬರುತ್ತೆ, ಅದು ಕೀಟ ಮತ್ತು ರೋಗ ಇದಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳಿದ್ದಾವೆ. ಬೇರೆ ಬೇರೆ ಯೋಜನೆಗಳು ರಾಜ್ಯ ಸರ್ಕಾರದಲ್ಲೂ ಬರ್ತವೆ. ಅದೇ ರೀತಿ ಕೇಂದ್ರ ಸರ್ಕಾರ ಪುರಸ್ಕಾರ ಜೊತೆಗೆ ಅದು ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಜಿಲ್ಲಾ ಮಟ್ಟದ್ದು ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳು ಬರ್ತಾ ಇದ್ದಾವೆ. ಇಲ್ಲಿ ನಮ್ಮ ತೋಟಗಾರಿಕೆ ಕ್ಷೇತ್ರಗಳಿದ್ದಾವೆ, ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು 10 ತೋಟಗಾರಿಕೆ ಕ್ಷೇತ್ರಗಳದು. ನಮ್ಮದು 4 ತಾಲೂಕುಗಳಲ್ಲಿ ಕೊಪ್ಪಳ, ಕುಷ್ಟಗಿ, ಯಲಬುರ್ಗ ಮತ್ತು ಗಂಗಾವತಿ ಇಲ್ಲಿ ತೋಟಗಾರಿಕೆ ಸಂಬಂಧಪಟ್ಟಂಥ ತೋಟಗಾರಿಕೆ ಕ್ಷೇತ್ರಗಳಿದಾವೆ. ಆ ಕ್ಷೇತ್ರದಲ್ಲಿ ಸಹ ನಾವು ರಾಜ್ಯವಲಯದ ಯೋಜನೆ ಅಡಿ ನಾವು ಸಸಿಗಳ ಡೆವಲಪ್ ಮಾಡಿ ರೈತರಿಗೆ ನೀಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ವರ್ಷ ರೈತರಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಅಲ್ಲಿ ಸಹ ನಾವು ಡೆಮಾನ್ಸ್ಟ್ರೇಷನ್ ಅಂದರೆ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾ ಇದ್ದೀವಿ. ಈ ಕೊಪ್ಪಳ ಜಿಲ್ಲೆಯಲ್ಲಿ ಗಿಣಿಗೇರ ಅಂತ ತೋಟಗಾರಿಕೆ ಕ್ಷೇತ್ರ ಇದೆ, ಹಾಗೂ ಮುಂಡ್ರಾಬಾದ್ನಲ್ಲಿ 2 ತೋಟಗಾರಿಕೆ ಕ್ಷೇತ್ರಗಳಿದ್ದಾವೆ. ನಾವು ಗಿಣಿಗೇರದಲ್ಲಿ ಮಣ್ಣು, ನೀರು ಮತ್ತು ಬೆಳೆ ಎಲೆ ವಿಶ್ಲೇಷಣೆಯ ಲ್ಯಾಬ್ ಇದೆ ಇಲ್ಲಿ. ಇದು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇದು ಮೊದಲನೇ ಲ್ಯಾಬ್ ಅಂತ ಹೇಳ್ಬೋದು ನಾವು. ಈ ಲ್ಯಾಬಲ್ಲಿ ನಾವು ರೈತರು ತಾವು ಏನಾದರೂ ಬೆಳೆ ಬೆಳಿಬೇಕಂತಂದ್ರೆ ಮಣ್ಣು ಮತ್ತು ನೀರನ್ನ ಪರೀಕ್ಷೆ ಮಾಡಿಸ್ಕೊಂಡು ಯೋಜನೆಗಳನ್ನು ಉಪಯೋಗ ಮಾಡ್ಕೋಬೋದು ಅಂತ ನಾವು ಹೇಳ್ತೀವಿ. ಇದರ ಮುಖ್ಯವಾಗಿರ್ತಕ್ಕಂಥದ್ದು ಈಗ ಇದೆಲ್ಲ ಒಣ ಪ್ರದೇಶಗಳಿವೆಲ್ಲ, ಯಾಕಂದರೆ ಮಳೆಗಳು ಇಲ್ಲೆಲ್ಲ ಕಡಿಮೆ ಆಗ್ತವೆ, ನೀರು ಕಡಿಮೆ ಇರೋದರಿಂದ ನಾವು ಇಲ್ಲಿ ಕೇಂದ್ರ ಸರ್ಕಾರದ ಹನಿ ನೀರಾವರಿಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಈ ವರ್ಷ ಹನಿ ನೀರಾವರಿ SC ಮತ್ತು ST ರೈತರಿಗೆ 90% ಮತ್ತು ಇತರೆ ಅಂದರೆ ಜನರಲ್ ಕ್ಯಾಟಗರಿ ಇರ್ತಕ್ಕಂಥವ್ರಿಗೆ 75% ಸಹಾಯಧನವನ್ನು ನಾವು ನೀಡ್ತಾ ಇದ್ದೀವಿ. ಇವನ್ನ ರೈತರು ಉಪಯೋಗ ಮಾಡ್ಕೋ. ಅದೇ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ರೈತರು ತೋಟ ಮಾಡ್ತೀವಿ ಅಂತೇಳಿದ್ರೆ, ಈ ಮಾವು ಬೆಳಿತೀವಿ ಅಂತೇಳಿದರೆ, ಬಾಳೆ ಬೆಳಿತೀವಿ ಅಂದರೆ, ಪಪ್ಪಾಯ ಬೆಳಿತೀವಿ ಅಂತಂದರೆ, ಅಥವಾ ಸೀಬೆ ಬೆಳಿತೀವಿ ಅಂತೇಳಿದರೆ, ಈ ಥರ ಆಮೇಲೆ ಹೂವು ತರಕಾರಿ ಯಾವುದೇ ಬೆಳಿತೀವಿ ಅಂದರೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ. ಈಗ ಸಾಮಾನ್ಯವಾಗಿ ರೈತರು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಿಂದ ತೋಟಗಾರಿಕೆ ಬೆಳೆಗಳಿಗೆ ಪರಿವರ್ತನೆ ಆಗಬೇಕು ಅನ್ನೋದಾದರೆ ಯಾವ ರೀತಿಯ ಸಿದ್ಧತೆಗಳನ್ನು ಅವ್ರು ಮಾಡ್ಕೊಳ್ಬೇಕಾಗ್ತದೆ, ಮತ್ತು ಸುಮಾರು 1 ಎಕರೆ ಭೂಮಿಯನ್ನು ತೋಟಗಾರಿಕೆ ಬೆಳೆಗಳಿಗೆ ಪರಿವರ್ತನೆ ಮಾಡಬೇಕನ್ನೋದಾದರೆ ಯಾವ ರೀತಿ ಅಥವಾ ಏನೇನು ವೆಚ್ಚಗಳು ತಗಲುತ್ತೆ ಅಂತ? ಈಗ ನೋಡಿ, ತೋಟಗಾರಿಕೆ ಅಂತ ಹೇಳಿದ್ರೆ ಇದೊಂದು ನಾವು ಭೂಮಿಯಲ್ಲಿ ದುಡ್ಡು ಗಳಿಸ್ಬೇಕಂತೇಳಿ ತೋಟಗಾರಿಕೆಗೆ ಹೋಗ್ಬೇಕು. ಯಾಕಂದ್ರೆ ತೋಟಗಾರಿಕೆ ಅನ್ನೋದ್ರೆ ಇಲ್ಲಿ ವಿವಿಧ ಇದು ಬರ್ತವೆ. ಇಲ್ಲೇನು ಹಣ್ಣಿನ ಗಿಡಗಳು ಬರ್ತವೆ, ತರಕಾರಿ ಬರುತ್ತೆ, ಹೂವಿನ ಗಿಡಗಳು ಬರುತ್ತೆ, ಆಮೇಲೆ ಔಷಧಿ ಮತ್ತು ಸುಗಂಧ ದ್ರವ್ಯಗಳು, ಇವೆಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಬೇಕೇ ಬೇಕು. ಈಗ ಬೆಳಗ್ಗೆ ಎದ್ದ ಕೂಡಲೇ ನಾವು ತರಕಾರಿ, ಈ ಉಳ್ಳಾಗಡ್ಡಿ, ಮೆಣಸಿನಕಾಯಿ ಎಲ್ಲ ಏನು ಅಡುಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಮುಖ್ಯವಾಗಿ ಬೇಕಾಗಿರೋದು. ಆಮೇಲೆ ಫ್ರೆಶ್ ಬೇಕು, ದಿನಾಲೂ ಬೆಳೆದು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ಹಣ್ಣುಗಳು, ಆಮೇಲೆ ಪ್ರತಿ ಸೀಸನಲ್ಲಿ ಹಣ್ಣು ಬರ್ತವೆ, ಅಂದರೆ ಆಯಾ ಕಾಲಕ್ಕೆ ತಕ್ಕಂತೆ. ಈಗ ನೋಡ್ರಿ ಮಾವಿನ ಹಣ್ಣುಗಳು ಎಷ್ಟೋ ಜನ ಮಾವು ಪ್ರಿಯರಿದ್ದಾರೆ, ಆ ಮಾವು ಅವ್ರಿಗೆ ಬೇಕೇ ಬೇಕು, ಅದನ್ನು ಜನ ಕಾಯ್ತಾ ಇರ್ತಾರೆ ಮಾವು ಬರಲಿ ಅಂತೇಳಿ, ಅದನ್ನ ಎಲ್ಲರೂ ಕಾಯ್ತಾರೆ, ದುಡ್ಡು ಕೊಟ್ಟು ಖರೀದಿ ಮಾಡೋಕ್ಕೆ ತಯಾರಿರ್ತಾರೆ. ಅದು ಒಂದು ರೀತಿ ರೈತ ಬೆಳೆದ ಅಂತೇಳಿದ್ರೆ ಅವ್ನು ದುಡ್ಡು ಆಗ್ತೈತಿ. ಆಮೇಲೆ ಫ್ರೆಶ್ ಕಾಯಿಪಲ್ಲೆಗಳನ್ನು ಬೆಳೆದ ಇದು ಮಾಡ್ದ ಅಂತೇಳಿ ಅಲ್ಲಿ ದುಡ್ಡು ಮಾಡ್ಬೋದು. ಹೂವು ಡೈಲಿ ಪೂಜೆ ಮಾಡ್ತಾರೆ, ಗುಡಿಗೆ ಹೋಗ್ತಾರೆ, ಮದುವೆಗಳು ನಡೀತವೆ, ಸಾಕಷ್ಟು ಕಾರ್ಯಕ್ರಮಗಳು ನಡೀತವೆ. ಅದು ಹೂವು ಇಲ್ಲದೆ ನಡೀತಲ್ಲ, ನಮ್ಮ ಸಂಪ್ರದಾಯ ಎಲ್ಲ ಐತೆ, ಯಾವುದೇ ಧರ್ಮದಲ್ಲಿ ಆಗಲಿ ಹೂಗಳು ಮುಖ್ಯವಾಗಿ ಪಾತ್ರ. ಅವು ದಿನಾಲು ಬೇಕಾಗಿರೋದ್ರಿಂದ ಅದು ಸಹ ಒಂದು ದಿನ ಜನ ದುಡ್ಡು ಕೊಟ್ಟು ಖರೀದಿ ಮಾಡ್ತಕ್ಕಂಥವೆ. ಹೀಗೆ ಆಮೇಲೆ ಇವು ಯಾವನ್ನು ನಾವು ಸ್ಟೋರ್ ಮಾಡಲಿಕ್ಕೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ನಮಗೆ ಫ್ರೆಶ್ ಆಗೇ ಬೇಕು. ಯಾವುದೇ ಹೂವನ್ನು ಇವತ್ತು ಬೆಳೆದು ನಾನು 8 ದಿವಸ ಇಟ್ಟು ನಾವು ಮಾರ್ತೇನೆ ಅಂದ್ರೆ ಆಗೋದಲ್ಲ, ಬೆಳಗ್ಗೆನೇ ಅದು ಫ್ರೆಶ್ ಆಗಿರ್ಬೇಕು. ಅದು ಯಾಕಂತಂದ್ರೆ ಆ ಹೂವನ್ನು ನೋಡಿದ್ರೆ ಫ್ರೆಶ್ ಹೂವು ನೋಡಿದ್ರೆ ನಮ್ಮ ಮನುಷ್ಯನ ಇದನ್ನು ಬದಲಾವಣೆ ಇರ್ತದೆ. ಆಮೇಲೆ ದೇವ್ರಿಗೆ ಅರ್ಪಿಸ್ಬೇಕಂದ್ರೆ ಫ್ರೆಶ್ ಹೂವು ಬೇಕು. ಹಣ್ಣುಗಳು ಅಷ್ಟೇ, ತರಕಾರಿನೇ ಅಷ್ಟೇ, ಫ್ರೆಶ್ ಇತ್ತು ಹೆಚ್ಚಾದ್ರೆ ಒಂದು 4 ದಿವಸ ಇಡ್ಬೋದು. ಮತ್ತೊಂದ್ಸರಿ ಅವ್ನು ಹೋಗಿ ಫ್ರೆಶ್ ವೆಜಿಟೇಬಲ್ ತರಲೇಬೇಕಾಗುತ್ತೆ. ಅದು ಡೈಲಿ ಮನುಷ್ಯನ ಇದಕ್ಕೆ ಒಗ್ಗಿಕೊಂಡಿರೋದ್ರ ತೋಟಗಾರಿಕೆ, ಅದರಲ್ಲಿ ರೈತ ದುಡ್ಡನ್ನು ಕಾಣ್ಬೋದು ಅಂತ ಹೇಳ್ತೀವಿ. ಈಗ ನೀವು ಹೇಳ್ದಂಗೆ ನಾವು ಯಾವ ರೀತಿ ಪರಿವರ್ತನೆ ಆಗ್ಬೇಕು ಅಂತೇಳಿದ್ರೆ, ಈಗ ಸಾಕಷ್ಟು ಸಜ್ಜಿ ಬೆಳೀತಾರೆ, ಜೋಳ ಬೆಳೀತಾರೆ, ಭತ್ತ ಬೆಳೀತಾರೆ. ಇವತ್ತಿನ ದಿವಸದಲ್ಲಿ ನಾನು ನೋಡಿದಾಗ ಎಲ್ಲ ಬೆಲೆಗಳು ಕುಂಠಿತ ಆಗಿದಾವೆ, ಅಂದರೆ ಬೆಲೆ ಇಲ್ಲ, ಕಡಿಮೆ ಆಗಿದಾವೆ. ಆಮೇಲೆ ಒಬ್ಬ ರೈತ ಸಜ್ಜಿ ಬೆಳೆದಂದ್ರೆ ಹೆಚ್ಚಂದ್ರೆ ಒಂದು 5-10,000 ಲಾಭ ಆಗಬೇಕು ಒಂದು ವರ್ಷಕ್ಕೆ. ಅದು ಇವತ್ತಿನ ದಿನಮಾನಗಳಲ್ಲಿ ಗೊಬ್ಬರ ಇನ್ನು ತೊಗೊಂಡಾಗಾಯ್ತು, ಬೇರೆ ಟ್ರಾನ್ಸ್ಪೋರ್ಟೇಷನ್ ತೊಗೊಂಡಾಗಾಯ್ತು, ಅವನ್ನ ಖರೀದಿ ಮಾಡ್ತಕ್ಕಂಥರಾಗಲಿ ಭಾಳ ಕಡಿಮೆ. ಆಮೇಲೆ ಅದನ್ನು ಒಂದ್ಸರಿ ಖರೀದಿ ಮಾಡಿದ್ರೆ ಅದನ್ನು ವರ್ಷಗಟ್ಟಲೆ ಅದನ್ನು ಸ್ಟೋರ್ ಮಾಡ್ಬೋದು. ಆದರೆ ಅಲ್ಲಿ ರೈತಿಗೆ ಸಿಗತಕ್ಕಂಥದ್ದು ಎಲ್ಲ ಖರ್ಚು ತೆಗೆದ್ರೆ ಒಂದು ಎಕರೆಗೆ 10,000 ಸಿಗ್ಬೋದು. ಗೋವಿನ ಮೆಕ್ಕೆಜೋಳ ತೆಗೆದ್ರೆ ಒಂದು 15,000 ರೂಪಾಯಿ ಸಿಗ್ಬೋದು. ಭತ್ತನ ಬೆಳೆದ್ರೆ ಇವತ್ತು ನಾವು ಕೇಳ್ತಾ ಇದ್ದೀವಿ ಗಂಗಾತಿ ಸೈಡ್, ಅದು ಸಾಕಷ್ಟು ನೀರು ಬೇಕು, ಗೊಬ್ಬರ ಬೇಕು, ಆಮೇಲೆ ಫಸ್ಟ್ ಸಾಕಷ್ಟು ಪರಿಶ್ರಮ ಬೇಕು. ಇವೆಲ್ಲವನ್ನು ಹಾಕಿ ಅದನ್ನು ನಾವು ಕಡೆಗೆ ನೋಡಿದಾಗ ಅವನಿಗೆ ಉಳಿಯೋದು 10-15,000 ರೂಪಾಯಿ. ಇಷ್ಟು ಪ್ರತಿ ವರ್ಷಕ್ಕೆ ಇಷ್ಟೇ ಉಳಿಸಿದ್ರೆ ನಮ್ಮ ಜೀವನ ಸಾಗೋದಿಲ್ಲ ಇವತ್ತಿನ ದಿವಸ. ಅದೇ ನಮ್ಮ ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಬಂತ ಹೇಳಿದ್ರೆ, ಮಾವು ಬೆಳೆದ ಅಂತ ಹೇಳಿದ್ರೆ ಮಾವು ಒಂದೇ ವರ್ಷಕ್ಕೆ ಬಂದ್ರೂ ಒಂದು ಎಕರೆಗೆ ನಾವು ಸಾಂಪ್ರದಾಯಿಕ ಪದ್ಧತಿ 40-50 ಗಿಡಗಳನ್ನು ಹಚ್ಚಿ ಬೆಳೆದಿದ್ದೇ ಆಯ್ತು ಅಂತಂದರೆ, ಒಂದು 3-4 ವರ್ಷಕ್ಕೆ ಅಥವಾ 5ನೇ ವರ್ಷಕ್ಕೆ ಕಮರ್ಷಿಯಲ್ ಸ್ಟಾರ್ಟ್ ಆಯ್ತು ಅಂತೇಳಿದ್ರೆ 1 ಎಕರೆಗೆ 1 ಲಕ್ಷ ರೂಪಾಯಿನಾದರೂ ಅವ್ನು ಗಳಿಸ್ಬೋದು. ಅದೇ ರೀತಿಯಾಗಿ ಆ ಮಾವು ಬೆಳೆದ ನಾವೇನು ಡಿಸ್ಟೆನ್ಸಲ್ಲಿ ನಡುವೆ ಯಾವುದಾದ್ರು ಕಾಯಿಪಲ್ಲೆ ಬೆಳ್ಕೋಬೋದು, ಹೂವಿನ ಗಿಡಗಳನ್ನು, ಅದು ಒಂದು ಮತ್ತೊಂದು ಎಡಿಷ್ನಲ್ ಇನ್ಕಮ್ ಆಗ್ತದೆ. ಅದು ಬೇಡಪ್ಪ ಅಂತಂದ್ರೆ ನಮ್ಮಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿ ಬೀಳ್ಬೋದು, ಈ ಪಾಲಿಹೌಸ್ ಮಾಡ್ಬೋದು, ಶೇಡ್ ನಾಟ್ ಮಾಡ್ಬೋದು. 10 ಗಂಟೆಯಲ್ಲೇ ಸಾಕಷ್ಟು ಜನ ದುಡ್ಡು ಮಾಡ್ತಕ್ಕಂಥವ್ರು 1 ಲಕ್ಷ 1.5 ಲಕ್ಷ. ಬಟ್ ಏನಪ್ಪ, ಇದಕ್ಕೆ ಶ್ರಮ ಬೇಕು, ಆಮೇಲೆ ಅದಕ್ಕೆ ಇನ್ವಾಲ್ವ್ಮೆಂಟ್ ಬೇಕು. ಈ ತರಕಾರಿ ಎವ್ರಿ ಡೇ ಫ್ರೆಶ್ ತರಕಾರಿ ಬೆಳೆದು ತಂದು ಕೊಟ್ಟ ಅಂತಂದ್ರೆ ಅಲ್ಲಿ ದುಡ್ಡು ಮಾಡ್ಬೋದು. ಆಮೇಲೆ ನೀವು ಯಾವುದು ಇದು ಹೇಳ್ತೀವಿ ನಾವು, ಸೊಪ್ಪಿನ ತರಕಾರಿಗಳು ದಿನಾಲೂ ಬೇಕು. ಎಷ್ಟೋ ಜನ ಈಗ ನಾವು ನೋಡ್ತಾ ಇದ್ದೀವಿ ರೈತರು, ಒಂದು ಎಕರೆ ಐತೆ ಅಂತ ಹೇಳಿದ್ರೆ ಒಂದು 2 ಗುಂಟೆ ಡಿವೈಡ್ ಮಾಡಿ ಡೈಲಿ 3-4,000 ರೂಪಾಯಿ ಆದಾಯ ಬರೋ ಥರ ಸೊಪ್ಪಿನ ತರಕಾರಿ. ಯಾಕಂದ್ರೆ ಸೊಪ್ಪಿನ ತರಕಾರಿ ಇವತ್ತು ಹಾಕಿದ್ವಿ ಅಂತೇಳಿದ್ರೆ ಕೊತ್ತಂಬರಿ ಅಂತೇಳಿದ್ರೆ ಒಂದು 15-20 ದಿವಸ ಇನ್ಕಮ್ ತಗೋಬೋದು ನಾವು. ಆ ರೀತಿ ನಾವು 15-20 ದಿವಸಕ್ಕೆ ಎವ್ರಿ ವಾರದಲ್ಲಿ 1-2-3 ಸತಿ ಅದನ್ನು ಬರಂಗೆ ನಾವು ಮಾಡ್ಕೊಂಡ್ವಿ ಅಂದರೆ ಅಲ್ಲಿ ಒಂದು ಎಕರೆಗೆ ಆರಾಮ 1-2 ಲಕ್ಷ ರೂಪಾಯಿ ತೆಗಿಬೋದು ನಾವು. ಹೂವು ಡೈಲಿ ನಮ್ಮಲ್ಲಿ ಎಷ್ಟೋ ಜನಕ್ಕೆ ನಾವು ಸುಗಂಧರಾಜ ಕೊಟ್ಟಿದ್ವಿ, ಗುಲಾಬಿ ಕೊಟ್ಟಿದ್ವಿ. ಒಂದು ಗುಲಾಬಿ ಏನಪ್ಪ ಅಂತೇಳಿದ್ರೆ 1 ಎಕರೆಗೆ 2,000 ಗಿಡ ಕೊಡ್ತೈತಿ. ಒಂದು ಗಿಡಕ್ಕೆ 2 ಹೂವು ಬಂದು ಹೇಳಿದ್ರೆ 4,000 ಹೂವು ಬರ್ಬೋದು. ಒಂದು ಹೂವಿಗೆ 1 ರೂಪಾಯಿ ತೆಗೆದುಕೊಂಡ್ರೆ 1-4,000 ರೂಪಾಯಿ ನಾವು ಎವ್ರಿ ಡೇ ತೆಗಿಬೋದು. ಅದೇ ಥರಿಯಾಗಿ ಸುಗಂಧರಾಜ ಎವ್ರಿ ಡೇ 1-5-10 ಕೆಜಿ ನಾವು 1 ಎಕರೆಗೆ ತೆಗೆದ್ವಿ ಅಂತಂದ್ರೆ 1 ಕೆಜಿಗೆ ಇವತ್ತು 50-100 ರೂಪಾಯಿ. ಮದುವೆ ದಿನಗಳಲ್ಲಾದ್ರೆ 200 ರೂಪಾಯಿ 300 ರೂಪಾಯಿ ಆಗ್ತೈತಿ. ಅವಾಗ ಸಾಕಷ್ಟು. ಯಾಕಂದ್ರೆ ನನ್ನ ಕಣ್ಣಾರೆ ನೋಡಿದ್ರೆ ನಾನು 5 ವರ್ಷದಲ್ಲಿ ಎಷ್ಟೋ ಜನ ತೋಟಗಾರಿಕೆಗೆ ಬದಲಾವಣೆಯಾಗಿ ಇವತ್ತು ಎವ್ರಿ ಡೇ 3-4,000 ರೂಪಾಯಿ ದುಡ್ಡನ್ನು ಗಳಿಸ್ತಕ್ಕಂಥದ್ದು ನನಗೆ ಎಕ್ಸಾಂಪಲನ್ನು ನಾನು ಭಾಳ ಮಂದಿಗೆ ಕೊಡ್ತೀನಿ ರೈತರನ್ನ ಹೂ ಬೆಳೆತಕ್ಕಂಥವ್ರು. ಯಾಕಂದ್ರೆ ತೋಟಗಾರಿಕೆ ಅಂದರೆ ಏನು ಶ್ರಮ. ಒಂದು ಫ್ಯಾಮಿಲಿ ಸರಿಯಾಗಿ ಅಲ್ಲಿ ಇದ್ಕೊಂಡು ಕರೆಕ್ಟಾಗಿ ದುಡಿದ್ರೆ ಅಂತ ಹೇಳಿದ್ರೆ 1 ಎಕರೆಗೆ ನೀವು ಬೇಕಾದಂಗೆ ಎವ್ರಿ ಡೇ ಒಂದು ಬೇರೆ ಬೇರೆ 1 ಎಕರೆಯಲ್ಲಿ 1-10 ಗುಂಟೆ 5 ಗುಂಟೆ ಬೇರೆ ಬೇರೆ ಬೆಳೆಗಳನ್ನು ಹಾಕ್ಕೊಂಡ್ರೆ ಅಂತ ಹೇಳಿದ್ರೆ 2-3,000 ರೂಪಾಯಿ ಆರಾಮ್ ತೆಗಿಬೋದು ಪ್ರತಿದಿನ ತೆಗಿಬೋದು. ಇದು ಇರ್ತಕ್ಕಂಥದ್ದು. ಆಮೇಲೆ ತಂತ್ರಜ್ಞಾನ ಆಧಾರಿತ ಈ ವರ್ಷ ನಾವು ಇನ್ನೊಂದು ಹೊಸ ಇದು ಮಾಡ್ಕೊಂಡಿದ್ದೀವಿ. ಏನಪ್ಪ ಅಂದ್ರೆ 1,000 ಎಕರೆ ನಾವು ಕೇಸರ ಮಾವನ್ನು ಮಾಡ್ಬೇಕಂತೀವಿ. ಯಾಕಂತಂದ್ರೆ ಈಗ ಏನೇ ಬೆಳೆದ್ರೆ ಅದಕ್ಕೆ ಮಾರುಕಟ್ಟೆ ಅತ್ಯಂತ ಮುಖ್ಯ ಆಗಿರ್ತಕ್ಕಂಥದ್ದು. ಈಗ ನಾವು ಅದನ್ನು ಒಂದು ಈ ವರ್ಷ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕೇಸರ್ ಮಾವು ಏನಂತೇಳಿದ್ರೆ ಇಲ್ಲಿ ಸಾಕಷ್ಟು ನಾನು ಬಂದಾಗ 1-2,000 ಎಕರೆ ಮಾವು ಇತ್ತು. ಇಲ್ಲಿ ಕೇಸರ್ ಮಾವು ಇತ್ತು. ಕೇಸರ್ ಮಾವು ಯಾರಿಗೂ ಗೊತ್ತಿದ್ದಿಲ್ಲ ಇದು ಯಾವುದೋ ಒಂದು ಮಾವಪ್ಪ ಅಂತೇಳಿ. ಒಂದು 5 ರೂಪಾಯಿ 10 ರೂಪಾಯಿ ಕೆಜಿ ಮಾರ್ತಕ್ಕಂಥ ಪರಿಸ್ಥಿತಿ ಇತ್ತು. ಆವಾಗ ನಾವು ಇಲ್ಲಿ ಬಂದಾಗ ಒಂದು ಇಲ್ಲಿ ಎಷ್ಟೆಷ್ಟು ಏರಿಯಾ ಇದೆ ಅಂತ ಒಂದು ಡಾಟಾ ತೆಗೆದುಕೊಂಡು ನಮ್ಮ ಎಲ್ಲ ಆಫೀಸರ್ಗಳಿಗೆ ಪ್ರತಿ ಹೋಬಳಿ ಆಫೀಸರ್ಗೆ ಎಷ್ಟೆಷ್ಟು ಡಾಟಾ ಯಾವ ಹಣ್ಣು ಎಷ್ಟಿದೆ ಏನು ಅನ್ನೋದು ತಿಳ್ಕೊಂಡು ಅವ್ರು ನೋಡಿದಾಗ ಒಂದು 2,000-2,200 ಹೆಕ್ಟರ್ ಮಾವು ಇತ್ತು. ಬಿನೇಶ ಇದೆ, ಕೇಸರ್ ಇದೆ, ಮಲ್ಲಿಕಾ ಇದೆ ಇಲ್ಲಿ, ಆಮೇಲೆ ದಶೇರಿ ಇದೆ, ಬಟ್ ಇಲ್ಲಿ ಕೇಸರಿ ಹೆಚ್ಚಿಗೆ ಇತ್ತು. ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಕೇಸರ ಮಾವು ಜಾಸ್ತಿ ಇದೆ. ಅಂದರೆ ಈ ಹವಾಗುಣಕ್ಕೆ ಇಲ್ಲಿ ಬರ್ತಕ್ಕಂಥ ಕೇಸರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಾವು ಒಂದು ಸೆಮಿನಾರ್ ಮಾಡಿದ್ವಿ, ಒಂದು ಮಾವು ಮಂಡಳಿಯಿಂದ ಒಂದು ಡಿಸ್ಕಷನ್ ಮಾಡಿ ಎಲ್ಲ ಮಾವು ಬೆಳೆಗಾರನ ಕರೆಸಿ ಒಂದು ಸೆಮಿನಾರ್ ಮಾಡಿ ಒಂದು ಬಾಂಬೆ ಅಥವಾ ಬೇರೆ ಎಕ್ಸ್ಪೋರ್ಟ್ಸ್ ಮತ್ತು ಖರೀದಿದಾರನ ಕರೆಸಿ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ಅವ್ರು ಇಲ್ಲಿ ಹೇಳಿದ್ರು ಇದು ಕೇಸರ್ ಅಂತೇಳಿ ಮ್ಯಾಂಗೋ ಇದೆ ಸರ್, ಇಲ್ಲಿ ಅತ್ಯಂತ ಉತ್ಕೃಷ್ಟವಾದ ಮಾವು, ಅದು ಯುರೋಪ್ಗೆಲ್ಲ ಹೋಗ್ತೈತೆ ಸರ್, ಎಕ್ಸ್ಪೋರ್ಟ್ ಆಗ್ತೈತಿ, ಅದನ್ನು ನೀವು ಸ್ವಲ್ಪ ಪ್ರಮೋಟ್ ಮಾಡಿ ಅಂತ ಹೇಳಿದಾಗ ನಾವೆಲ್ಲವನ್ನು ನೋಡಿದಾಗ ಮತ್ತು ಅದನ್ನ ಒಂದು ರೈತನಿಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಸರ್ ದೊಡ್ಡ ರೇಟ್ ಹೋಯಿತು. ಇವತ್ತು ನಾವು ಪ್ರತಿ ವರ್ಷ ಅದೇ ರೀತಿ ನೆಕ್ಸ್ಟ್ ಮಾವು ಮೇಳ ಮಾಡಿದ್ವಿ. ಮಾವು ಮೇಳದಲ್ಲಿ ಕೇಸರನ್ನೇ ಸ್ವಲ್ಪ ನಾವು ಹೆಚ್ಚಿಗೆ ಪ್ರಮೋಟ್ ಮಾಡಿದ್ವಿ ಜನಕ್ಕೆ. ಆಮೇಲೆ ಅದು ಟೇಸ್ಟ್ ಹಾಗೆ ಇದೆ, ಅದ್ರದ್ದು ಗುಣಮಟ್ಟನೂ ಹಾಗೆ ಇದೆ. ಅದನ್ನು ಜನಕ್ಕೆಲ್ಲ ನಾವು ಪರಿಚಯ ಮಾಡಿಕೊಟ್ಟಾಗ ಮೊದಲು ನಾವು 40 ರೂಪಾಯಿ ಕೆಜಿ ಇಟ್ಟಿದ್ದು ಮೊದಲನೇ ಮೇಳದಾಗ, ಇವತ್ತು 120 ರೂಪಾಯಿ ಕೆಜಿ ಹೋಗ್ತಾ ಇದೆ ಆ ಮಾವು. ಸರ್, ವಿಶೇಷವಾಗಿ ಮಾವು ಮೇಳ ಈ ಪರಿಕಲ್ಪನೆ ಯಾವಾಗಲಿಂದ ಆರಂಭವಾಯಿತು, ಇದು ರೈತರಿಗೆ ಯಾವ ರೀತಿ ಬೆನಿಫಿಟ್ ಆಗ್ತಾ ಇದೆ? ಈಗ ಮಾವು ಮೇಳಗಳ ಅಂತಂದ್ರೆ ನಾವು ಎಲ್ಲ ಮೇಳಗಳನ್ನು ಮಾಡ್ತೀವಿ. ಒಂದು ಯಾವುದೇ ಹಣ್ಣಿನ ಮೇಳಗಳು, ಆಮೇಲೆ ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇದ್ವಿ, ಇದು ನಡೀತಾ ಇತ್ತು. ನಮ್ಗೆ ಇಲ್ಲಿ ಬಂದಾಗ ಇಲ್ಲಿ ಲಾಲ್ಬಾಗಲ್ಲೆಲ್ಲ ನಡೀತಾ ಇತ್ತು ಮಾವು ಮೇಳ, ಹಲಸು ಮೇಳ ಅಂತೇಳಿ. ನಾವು ಯಾಕೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಕಾನ್ಸೆಪ್ಟ್ನ ಅಳವಡಿಸ್ಬಾರ್ದು, ಅಳವಡಿಸಿದ್ರೆ ಒಳ್ಳೆಯದಾಗ್ಬೋದು ಅಂತ ಫಸ್ಟಿಗೆ ನಾವು ಇಲ್ಲಿ ಎಲ್ಲರೂ ಏನಂದ್ರೆ ಇದು ಇಲ್ಲಿ ನಡೀತೈತೋ ಇಲ್ಲ ಸರ್ ಕಡೆ ಏರಿಯಾದಾಗ ಅಷ್ಟು ಎಲ್ಲಪ್ಪ, ನಾವು ಮೊದಲು ಪರಿಚಯ ಮಾಡಿಕೊಟ್ರೆ ಜನಕ್ಕೆ ಗೊತ್ತಾಗೋದು, ಪರಿಚಯ ಮಾಡಿದೆ ಯಾವುದೂ ಗೊತ್ತಾಗೋಲ್ಲ. ನಾವು ಒಂದು ಸರ್ ಕಷ್ಟಪಟ್ಟು ಅದನ್ನು ಮಾಡೋಣ ಅಂತೇಳಿ ಮತ್ತು ಮಾವು ಮಂಡಳಿಗೆ ಮಾತಾಡಿ ಅಧ್ಯಕ್ಷರಿಗೆ ಮಾತಾಡಿ ಈ ಥರ ಆಯಿತು ನೀವು ಮಾಡಿರಿ ನಾವು ಅದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದಾಗ, ನಾವು ರೈತರನ್ನೆಲ್ಲ ಮೊದಲು ಕೇಳಿದ್ವಿ, ನೋಡಪ್ಪ ಮಾವು ಮೇಳ ಮಾಡ್ತೀವಿ, ನೀವು ಇಲ್ಲಿ ಬಂದು ನಿಮ್ಮ ಹಣ್ಣುಗಳನ್ನು ನೈಸರ್ಗಿಕವಾಗಿ ಮಾಗಿಸಿನೇ ಇಲ್ಲಿ ತಂದು ಮಾರಾಟ ಮಾಡಬೇಕು ಅಂತ ಹೇಳಿದ್ವಿ. ಆವಾಗ ರೈತರು ನೈಸರ್ಗಿಕವಾಗಿ ಮಾಗಿಸೋದ್ರ ಬಗ್ಗೆ ಆಯಿತು, ವೈಜ್ಞಾನಿಕವಾಗಿ ಮಾಗಿಸೋದ್ರ ಬಗ್ಗೆ ನಾವು ಮೊದಲು ಅವ್ರಿಗೆ ಹೇಳಿಕೊಟ್ವಿ. ಯಾವ ಥರ ತರಬೇತಿ ನೀಡಿದ್ರೆ? ತರಬೇತಿ ನೀಡಿದ್ವಿ ನಾವು, ಒಂದು ತರಬೇತಿ ನೀಡಿ ನಮ್ಮ ಎಲ್ಲ ತಾಲೂಕು ಅಧಿಕಾರಿ ಆಮೇಲೆ ಹೋಬಳಿ ಅಧಿಕಾರಿಗಳಿಗೆ ತರಬೇತಿ ನೀಡಿ ನೀವು ಯಾವ ರೈತರಿಗೆ ಪ್ರತಿಯೊಬ್ಬರು ಯಾವ ರೀತಿ ಹಣ್ಣು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪೇಪರ್ಗೆಲ್ಲ ಕೊಟ್ಟು ಒಂದು ಪಾಂಪ್ಲೆಂಟ್ಸ್ ಎಲ್ಲ ಹಾಕ್ಸಿದ್ವಿ. ಆವಾಗ ರೈತರು ನೈಸರ್ಗಿಕವಾಗಿ ಮಾಗಿಸಿದ್ರು, ವೈಜ್ಞಾನಿಕವಾಗಿ ಮಾಗಿಸೋದು ಯಾವ ರೀತಿ ಅಂತ ಹೇಳ್ಕೊಟ್ವಿ. ಅದಾದ ನಂತರ ನಾವು ಹೇಳಿದ್ವಿ ನಿಮಗೆ ಇಲ್ಲಿ ಎಲ್ಲ ಸ್ಟಾಲ್ ಹಾಕ್ಬಿಡ್ತೀವಿ, ಎಲ್ಲ ಇದು ಮಾಡ್ತೀವಿ, ಪಬ್ಲಿಸಿಟಿ ಕೊಡ್ತೀವಿ, ಎಲ್ಲ ರೀತಿ ಮಾಡ್ತೀವಿ. ನೀವು ಮೊದಲನೇ ವರ್ಷ ನಾವು ಕರ್ಕೊಂಡು ಬಂದೀವಿ ರೈತರಿಗೆ, ಬರ್ರಿ ಮಾಡಿರಿ ಅಂತ ಬಂದರು. ನಾವೆಲ್ಲ ಚೆನ್ನಾಗಿ ಪಬ್ಲಿಸಿಟಿ ಆಯ್ತು, ಮಿನಿಸ್ಟರ್ ಎಲ್ಲ ಬಂದು ಉದ್ಘಾಟನೆ ಮಾಡಿದಾಗ ಜನ ಚಲೋ ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರು ಬರ್ಬೇಕಾದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ವಿವಿಧ ತಳಿಯ ಮಾವುಗಳಿದ್ದು, ಆಮೇಲೆ ಪ್ರದರ್ಶನ ಒಂದು ಏರ್ಪಡಿಸಿದ್ವಿ. ಯಾಕಂದ್ರೆ ಜನ ಅಟ್ರಾಕ್ಷನ್ ಮಾಡ್ಬೇಕಂದ್ರೆ ವಿವಿಧ ಜಾತಿಯ ಹಣ್ಣುಗಳನ್ನು ತಂದು ಅಲ್ಲಿ ಪ್ರದರ್ಶನಕ್ಕೆ ಇಟ್ವಿ, ಒಂದು 100ಕ್ಕೂ ಹೆಚ್ಚಿನ ತಳಿಗಳನ್ನು. ಆಮೇಲೆ ಕೆಲವೊಂದು ಮಾಡೆಲ್ಗಳನ್ನು ಮಾಡಿದ್ವಿ, ಅದು ಪತ್ರಿಕೆಯಲ್ಲಿ ಪತ್ರಿಕೆಯವರೆಲ್ಲ ಒಳ್ಳೆಯ ಸ್ಕೋಪ್ ಕೊಟ್ರು ನಾವು ಚೆನ್ನಾಗಿ. ಪತ್ರಿಕೆಯಲ್ಲೆಲ್ಲ ಬಂದಾಗ ಜನ ಹರಿದು ಬರಾಕತ್ತೆ. ಇವತ್ತಿನ ದಿವಸ ಒಂದನೇ ಮಾವು ಮೇಳ ಮಾಡಿದಾಗ 1 ಕೋಟಿ ಹೆಚ್ಚು ಟರ್ನ್ ಓವರ್ ಆಯ್ತಂತ. ಅದು ನಾವು ಅವಾಗ ಒಂದು 8 ದಿವಸ ನಡೆಸಿದ್ವಿ, ನಮ್ಗೆ ಭಾಳ ಖುಷಿ ಆಯ್ತು. ಅದೊಂದು ಎನ್ಕರೇಜ್ಮೆಂಟ್ ಸಿಕ್ತು, ರೈತರು ಭಾಳ ಖುಷಿ ಆದರು ಸರ್ ನಮ್ಗೆ ಇದು ಈ ರೀತಿ ನಮ್ಗೆ ಗೊತ್ತೇ ಇದ್ದಿಲ್ಲ ಸರ್ ಮಾರಾಟ ಮಾಡೋದು ಅವೆಲ್ಲ. ಆಮೇಲೆ ಎರಡನೇ ವರ್ಷ ನಮಗೇನಾಯ್ತು, ಮಾವು ಮೇಳ ಅವರೇ ಕೇಳಕತ್ತಿರಿ ರೈತರು, ಸರ್ ಮಾವು ಮೇಳ ಯಾವ ಮಾಡ್ತೀರಿ? ಯಾಕಂದರೆ ಜನಕ್ಕೆ ಏನಾಗ್ತಿತ್ತು ಅಂದ್ರೆ ಹೊರಗಡೆ ಮಾವು ತೊಗೋಬೇಕಂತಂದ್ರೆ ಈ ಕಾರ್ಬಾಕ್ಸೈಡ್ ಹಾಕಿ ಹಣ್ಣು ಮಾಡ್ತಾರೆ, ತೊಗೊಂಡು ಹೋಗ್ತಾ ಇದ್ರು ರೈತರು. ಆಮೇಲೆ ಇದು ಯಾರು ಜನ ಇಲ್ಲಿ ಇದಕ್ಕಿಂತ ಡಬಲ್ ಜಾಸ್ತಿ. ಈಗ ನಮ್ದು ಒಂದು ಬೇನೇಶ ಇತ್ತು ಇಲ್ಲಿ, ರೈತರ ಕಡೆ ತಗೊಳ್ಳೋದು 10-20 ರೂಪಾಯಿ ಕೆಜಿ, ಹೊರಗಡೆ ಮರೋ 120 ರೂಪಾಯಿ ಮಾರ್ತದ್ರು. ನಾವು ಅದನ್ನೆಲ್ಲ ನೋಡಿದಾಗ ನಾವು ಯಾಕೆ ರೈತರಿಗೆ ನೇರವಾಗಿ ಮಾಡಿಸಿದ್ರು, ಗ್ರಾಹಕರಿಗೆ ಈಸಿ ಆಗ್ಬೇಕು, ಅವ್ರಿಗೆ ರೇಟ್ಗೆ ಭಾಳ ದುಬಾರಿ ಆಗ್ಬಾರ್ದು, ರೈತಿಗೂ ಒಂದು ಒಳ್ಳೆ ರೇಟ್ ಸಿಗ್ಬೇಕು ಅಂದಾಗ ನಾವೊಂದು ರೇಟ್ ಮೊದಲೆಲ್ಲ ಫಿಕ್ಸ್ ಮಾಡಿದ್ವಿ. ಮೇಳಬೇಕಿಂತ ಮೊದಲು ಯಾವ ರೀತಿ ಫಿಗ್ ಇದು ಮಾಡ್ಬೇಕು, ಎಷ್ಟಕ್ಕೆ ಮಾರ್ಬೇಕು, ರೈತರು ಖುಷಿಯಾದ್ರೆ ಆ ರೇಟಿಗೆ ಜನ ಬಂದರು, ರೈತರು ಖುಷಿಯಿಂದ 10 ರೂಪಾಯಿ ಕಡಿಮೆನೇ ಕೊಟ್ರು. ಅದು ಜನಕ್ಕೆ 1 ಕೆಜಿ ವೈರಿಗೆ ರೇಟ್ ಕಡಿಮೆ ಇದಕ್ಕೆ 5 ಕೆಜಿ ವೈರು, ಪ್ರತಿಯೊಂದು ಕೆಳವರ್ಗದ ಜನನಿಗೂ ಭಾಳ ಅನುಕೂಲ ಆಗಿದೆ ಆ ರೇಟ್ ಕಡಿಮೆ ಆಗಿರೋದ್ರೆ ಜನನ ರೈತರು ಖುಷಿಯಾಗಿದ್ದಾರೆ. ಆಮೇಲೆ ರೈತರಿಗೆ ಬರೋಕ್ಕಾಗಲಿಲ್ಲ ಮೇಳಕ್ಕೆ ನಾವು ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀವಿ. ನಮ್ಮ FAOಗಳಿದಾವೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ರೈತರು ಅಲ್ಲಿ ಕೊಟ್ಟಾದಾಗ ಅವರು ಅವ್ರಿಗೆ ಮಾರಿ ರೈತರಿಗೆ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಯಾರು ರೈತರು ತೋಟಗಳನ್ನು ಹಿಡಿದಿರ್ತಾರೆ ಈಗ ರೈತರು ಪರ್ಮಿಷನ್ ತೊಗೊಂಡು ಅವರು ಸಹ ನಮ್ಮ ಮಾವು ಮೇಳದಲ್ಲಿ ಭಾಗವಹಿಸಬೇಕು. ಬಟ್ ರೈತರು ಪರ್ಮಿಷನ್ ಕೊಟ್ಟು ಇಲ್ಲಿ ಬಂದಾಗ ನಾವು ಮಾವು ಮೇಳದಲ್ಲಿ ರೈತರಲ್ಲದೇ ಇರೋರು ಮಾರುಕಟ್ಟೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ? ಇಲ್ಲ ಇಲ್ಲ ಇಲ್ಲ ಇಲ್ಲ, ರೈತರೇ ಪಾಲ್ಗೊಳ್ತಾರೆ. ಒಂದು ವೇಳೆ ರೈತಕ್ಕೆ ಬರೋಕ್ಕಲ್ಲ, ಅವರ ಬದಲಾಗಿ ಅವ್ರು ಯಾರು ತೋಟದಲ್ಲಿರ್ತಾರೋ ಅವರೇ ಬಂದು ಮಾರಾಟ ಮಾಡ್ಬೋದು. ಯಾರು ಗುತ್ತಿಗೆ ಹಿಡಿದಿರ್ತಾರೆ? ಗುತ್ತಿಗೆ ಹಿಡಿದ್ರೆ ಯಾಕಂತೇಳಿದ್ರೆ ಅವರು ಕಾಯ್ಕೊಂಡು ಪ್ರತಿ ಇಡೀ ವರ್ಷ ಕಾಯ್ದು ಅವನು ಮಾರಾಟ ಮಾಡಿ ರೈತಿಗೆ ದುಡ್ಡು ಕೊಡ್ಬೇಕು. ಅದಕ್ಕೆ ಅವರು ಕೇಳ್ತಾರೆ, ಯಾಕಂದ್ರೆ ಇಲ್ಲಿ ಒಳ್ಳೆ ಟ್ರಾನ್ಸಾಕ್ಷನ್ ಆಗ್ತದೆ, ಸಾಕಷ್ಟು ಜನ ಬರ್ತಾರೆ, ಒಳ್ಳೆ ಪಬ್ಲಿಸಿಟಿ ಆಗ್ತೈತಿ. ಮತ್ತು 1ನೇ ವರ್ಷಕ್ಕೆ 1 ಕೋಟಿಗಿಂತ ಹೆಚ್ಚು ಟರ್ನ್ ಓವರ್ ಆಯ್ತು. 2ನೇ ವರ್ಷ 3ನೇ ವರ್ಷಕ್ಕೆ 2.5 ಕೋಟಿಗೆ ಹೋಯ್ತು ಟರ್ನ್ ಓವರ್. ಆಮೇಲೆ 1-2 ವರ್ಷ ಕರೋನಾ ಬಂದು ಸ್ವಲ್ಪ ಇದಾಯಿತು. ಅವಾಗ ನಾವೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ, ಕರೋನಾ ಟೈಮಲ್ಲಿ ಇದನ್ನು ಬಿಡಬಾರ್ದು, ಅಂಥೇಳಿ ಕೊಪ್ಪಳ ಕೇಸರ್ ಮಾವು ಅಂಥೇಳಿ ಒಂದು ಬಾಕ್ಸ್ ರೆಡಿ ಮಾಡಿ ನಾವೊಂದು ಅದಕ್ಕೆ ಒಂದು ಸ್ಟಿಕ್ಕರ್ ಎಲ್ಲ ರೆಡಿ ಮಾಡಿಸಿ ಆ ಬಾಕ್ಸನ್ನು ತರಿಸಿ ಒಂದು 10,000 ಬಾಕ್ಸ್ ಅದನ್ನು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿ ಬೆಂಗಳೂರು ಅಲ್ಲೆಲ್ಲ ಕೊಟ್ಟು ಕಳಿಸಿದ್ವಿ. ಇವತ್ತು ಬೆಂಗಳೂರಲ್ಲೆಲ್ಲ ಕೇಳ್ತಾರೆ ನಮ್ಮ ಕೇಸರ್ ಮಾವು ಕೊಪ್ಪಳ ಕೇಸರ್ ಇದೇನು ರೀ ನಿಮ್ಮಲ್ಲಿ ಅಂತ ಆ ಥರ ನಾವು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ ಇಲಾಖೆಯಿಂದ. ಇವತ್ತು ಆಮೇಲೆ ಎಲ್ಲ ಬಾಂಬೆ ಬಯರ್ಸ್ ಗಿಯರ್ಸ್ ಎಲ್ಲ ಬರ್ತಾರೆ ಖರೀದಿದ್ದಾರೆ. ಇವತ್ತು ಪ್ರತಿ ತೋಟ ಅವರೇ ಹಿಡ್ಕೊಂತಾರೆ, ಅಲ್ಲೇ ಬಂದು ಡೈರೆಕ್ಟ್ ರೈತರುಗಳ ದುಃಖ ಮಾಡ್ಕೊಂಡು ದುಡ್ಡು ಕಟ್ಟು ಹೋಗ್ತಾರೆ. ಈ ವರ್ಷ ಕೇಸರ್ 190 ರೂಪಾಯಿ ಕೆಜಿ ಮಾರಿದ್ರು ತೋಟದಲ್ಲಿ ಅಂದರೆ ಸಾಕು. ನಮ್ಮದು 25 ರೂಪಾಯಿಂದ ಎಲ್ಲಿಗೆ ಬಂತು ನೋಡಿರಿ ಸರ್, ಸಾಕಷ್ಟು. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅದೇ ರೀತಿ ನಾವು ಜೇನು ಮೇಳ ಮಾಡ್ತೀವಿ. ಜೇನು ಸಾಕಾಣಿಕೆದಾರದಾರೆ ಇಲ್ಲಿ 1,000 ಹೆಚ್ಚು ಜೇನು ಸಾಕಾಣಿಕೆ, ಯಾಕಂದ್ರೆ ಅದು ಒಂದು ಚಾಲೆಂಜ್ ಇಲ್ಲಿ. ಈ ಏರಿಯಾದಾಗ ಜೇನು ಹೆಂಗೆ ಮಾಡ್ತೀನಿ ಅಂತ ಕೇಳ್ತಿದ್ರು ನಾವು. ಇಲ್ಲೆಲ್ಲ ಬಿಸಿಲು ಯಾವ ಥರ, ನಾನು ಒಂದ್ಸರಿ ಶಿರ್ಸಿದಾರಿ ಕರೆಸಿದೆ, ನಾವು ಜೇನು ಮೇಳ ಮಾಡ್ತೀವಿ ಬನ್ನಿ ಅಂತಂದೆ. ಯಾಕಂದ್ರೆ ಅಲ್ಲೊಂದು ಮೊದಲು ಕೆಲಸ ಮಾಡ್ತಾಯಿದ್ದೆ. ಅವ್ರು ಏನು ಹೇಳಿದ್ರು, ಸರ್ ಇಲ್ಲಿ ಹೆಂಗೆ ಸರ್ ನೀವು ಹ್ಯಾಂಗೆ ಮಾಡ್ತೀರಿ ಅಂತ. ಹಂಗೆ ಅನ್ಬೇಡ್ರಿ ಗಿಡವರೆ, ನಾವು ಮೊದಲು ಸ್ಟಾರ್ಟ್ ಮಾಡಿದರೆ ಜನಕ್ಕೆ ಗೊತ್ತಾಗೋದು. ನೀವು ಬರ್ರಿ, ನೀವು ಏನೋ ಮಾಡಿ ಬರಲೇಬೇಕಂದಾಗ ಮತ್ತೆ ಆಯ್ತು ಸರ್ ಬರ್ತೀನಿ ಅಂತ ಹೇಳೋದ್ರು ಅವರು. ಮತ್ತು ನಾವು ಬಿಡಲಿಲ್ಲ, ಅವ್ರು ಬಂದು ಹೋಗಿ ಕಾರ್ಡ್ ಕೊಟ್ಟು ನೀವು ಬರಲೇಬೇಕು. ನಾವು ಅಲ್ಲಿ ಹೋಗಿದ್ದಕ್ಕೆ ಅವ್ರು ಬರಲೇಬೇಕಾತವ್ರು. ಮತ್ತು ಬಂದು ನಾವೆಲ್ಲ ಸರಿಯಾಗಿ ಅರೇಂಜ್ ಮಾಡಿದ್ವಿ, ನೀಟಾಗಿ ಎಲ್ಲ ಇದು ಮಾಡಿದ್ವಿ, ಖುಷಿಯಾಗಿಬಿಟ್ರು ಅವರು. ಏನು ರೀ ಸರ್ ಇಷ್ಟೊಂದು ನೀಟಾಗಿ ಮಾಡಿದ್ರಿ, ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ರಿ, ಎಲ್ಲ ಪ್ರೊಡಕ್ಟ್ಸ್ ಎಲ್ಲ ಇಟ್ಟಿದ್ವಿ, ಯಾವ ಥರ ಜೇನುತುಪ್ಪ ಬರ್ತೀವಿ ಅವರೇ ಎಲ್ಲ ಅವ್ರು ಪ್ರೊಡಕ್ಟ್ಸ್ ಎಲ್ಲ ತೊಗೊಂಡು ಇಟ್ಟಾಗ ಜನ ಸಾಕಷ್ಟು ಹರಿದು ಬಂತು. ಅದಕ್ಕೆ ಒಂದು 3 ದಿವಸ ಮಾಡಿದಾಗ ಒಂದು 5-6 ಲಕ್ಷ ಜೇನುತುಪ್ಪ ಖರ್ಚಾಯ್ತು. ಓಹೋ, ಒಂದರಿಂದ 2 ಟನ್ ಜೇನುತುಪ್ಪ ಹೋಯ್ತು. ಅದು ವರ್ಷದಲ್ಲಿ ನೀವು ಯಾವ್ಯಾವ ರೀತಿಯ ಮೇಳಗಳನ್ನು, ಈಗ ಒಂದು ಮಾವು ಮೇಳ, ಮಾವು ಸೀಸನಲ್ಲಿ ಮಾವು ಮೇಳ ಮಾಡ್ತೀವಿ. ನೆಕ್ಸ್ಟ್ ಸಸ್ಯ ಸಂತೆ ಅಂತ ಮಾಡ್ತೀವಿ. ಸಸ್ಯ ಸಂತೆ ಅಂತ ಹೇಳಿದ್ರೆ ನಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ನಾವು ಸಸಿಗಳನ್ನು ತಯಾರು ಮಾಡ್ತೀವಿ. ಮಾವಿನ ಸಸಿ, ಪೇರಲ ಸಸಿ, ಆಮೇಲೆ ಬೇರೆ ಬೇರೆ ಸಸಿಗಳನ್ನು ನಾವು ಮಾಡ್ತೀವಿ. ಹಣ್ಣಿನ ಸಸಿಗಳಾಯ್ತು, ಕಾಯಿಪಲ್ಲೆ ಸಸಿಗಳು, ಅವು ಜನಕ್ಕೆ ಮುಟ್ಟಬೇಕು. ಈಗ ನಮ್ಮಲ್ಲಿ ನಾವು ಸರ್ಕಾರದಲ್ಲಿ ಸಿಗ್ತಾ ಇದ್ದಾವೆ ಅಂತೇಳಿ ಗೊತ್ತಾಗ್ಬೇಕು, ರೈತರಿಗೂ ಗೊತ್ತಾಗ್ಬೇಕು. ಅದನ್ನು ಗೊತ್ತು ಮಾಡ್ಬೇಕಂತೇಳಿದ್ರೆ ನಾವೊಂದೇನೋ ಕಾರ್ಯಕ್ರಮ ಮಾಡಲೇಬೇಕು. ಯಾಕಂದ್ರೆ ಅವು ತೋಟಗಳು ದೂರ ಇರ್ತವೆ, ಯಾರೋ ಗೊತ್ತಿದ್ದರೂ ಹೋಗಿ ತೊಗೊಂಡು ಬರ್ತಾರೆ. ನಾವು ನಮ್ಮ ತೋಟಗಳದಾವೆ, ನಾವು ಗಿಡಗಳನ್ನು ನಾವು ಪ್ರೊಡಕ್ಷನ್ ಮಾಡ್ತೀವಿ, ಒಂದು ಯೋಗ್ಯ ಬೆಲೆಗೆ ಸರ್ಕಾರದ ಯೋಗ್ಯ ಬೆಲೆ ನಾವು ನಿಮಗೆ ಕೊಡ್ತೀವಿ ಅಂತಂದಾಗ ಒಂದು ಸಸ್ಯ ಸಂತೆ ಒಂದು 10 ದಿವಸ ಮಾಡ್ತೀವಿ ನಾವು. ಅಲ್ಲಿ ಏನೇನು ಮಾಡ್ತೀವಿ ಅಂದರೆ ಸಸ್ಯ ಸಂತೆಯಲ್ಲಿ ಯಾರು ಹೊಸದಾಗಿ ತೋಟ ಮಾಡ್ಬೇಕಂತಾರೆ, ಯಾರು ಏನೇನು ಜ್ಞಾನ ಬೇಕು, ಯಾವ ಇದು ಮಾಡ್ತೀವಿ ಅಂತಾರೆ, ಸಸಿಗಳ ಬಗ್ಗೆ ಎಲ್ಲದರ ಬಗ್ಗೆ ನಾವು ನಾಲೆಜ್ ಕೊಡ್ತೀವಿ ಅಲ್ಲಿ. ಆಮೇಲೆ ಆರ್ಗ್ಯಾನಿಕ್ ಬಗ್ಗೆ ಕೊಡ್ತೀವಿ, ಒಂದು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದ್ರ ಬಗ್ಗೆ, ಬ್ಯಾಂಕ್ ವ್ಯವಹಾರಗಳು ಹೆಂಗೆ ಮಾಡ್ಕೋಬೇಕು ರೈತರು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ನಾವು 10 ದಿನಗಳಲ್ಲಿ ಯೋಜನೆಗಳನ್ನು ಹಾಕ್ಕೊಂಡು ಮುಟ್ಟಿಸ್ತೀವಿ. ಅದರಿಂದ ನಮ್ಮ ಸರ್ಕಾರದ ಇದರಲ್ಲಿ ಮಾಡಿರ್ತಕ್ಕಂಥ ಗಿಡಗಳು ಮಾರಾಟ ಆಗ್ತವೆ, ಜನಕ್ಕೆ ಗಿಡಗಳು ಕಡಿಮೆ ರೇಟಿಗೆ ಸಿಗ್ತವೆ, ಆಮೇಲೆ ಒಳ್ಳೆ ಕ್ವಾಲಿಟಿ ರೇಟ್ ಸಿಗ್ತವೆ, ಆಮೇಲೆ ನಾಲೆಜ್ ಸಿಗ್ತೈತಿ, ಆಮೇಲೆ ಖುಷಿ ಖುಷಿಯಾಗಿ ಹೋಗ್ತಾರೆ. ಅದು ಒಂದು ನಮಗೆ ಅತ್ಯಂತ ಇರತಕ್ಕಂಥದ್ದು. ಒಂದ್ಸರಿ ವಿಜಯ ಭಾಸ್ಕರ್ ಸರ್ ಚೀಫ್ ಸೆಕ್ರೆಟ್ರಿ ಇದ್ರು, ಇಲ್ಲಿ ಬಂದಾಗ ಅವ್ರಿಗೆ ನಾವು ಕರ್ಕೊಂಡು ಬಂದ್ವಿ ಸರ್ ಹಿಂಗೆ ಮಾಡಿದ್ವಿ, ಅವರು ಬೇಡಬೇಡಪ್ಪ ಅಂದ್ರೆ ಇಲ್ಲ ಬರೀ ಸರ್ ಅಂತ ಮಾಡಿ ಡಿ ಸಿ ಅವ್ರು ಚೆನ್ನಾಗಿ ಮಾಡಿದ್ರು. ಬಂದು ಕರ್ಕೊಂಡು ಹೋದಾಗ ಒಂದು 1/2 ಗಂಟೆ ಇದ್ದು ಖುಷಿಪಟ್ರು ಅವರು. ಇಡೀ ಸ್ಟೇಟಲ್ಲಿ ಈ ಸಸ್ಯ ಸಂತೆನ ಎಲ್ಲರೂ ಮಾಡ್ಬೇಕಂತ ಒಂದು ಆದೇಶ ಹಾಕಿದ್ರು. ಅದು ಈಗ ಎಲ್ಲ ಕಡೆ ನಡೀತಾ ಇದೆ. ಹೀಗಾಗಿ ಅದು ಒಂದು ಮಾಡಿದ್ವಿ. ನೆಕ್ಸ್ಟ್ ಅದಾದ ನಂತರ ನಾವು ಜೇನುಮೇಳ ಮಾಡ್ತೀವಿ. ಜೇನುಮೇಳದಿಂದ ಫಲಪುಷ್ಪ ಪ್ರದರ್ಶನ ಯಾವುದು 1 ನವೆಂಬರ್, ಆಮೇಲೆ ಗವಿಸಿದ್ದೇಶ್ವರ ಜಾತ್ರೆ ನಡೀತೈತಿ, 2 ಫಲಪುಷ್ಪ ಪ್ರದರ್ಶನ. ಆಮೇಲೆ ನೆಕ್ಸ್ಟ್ ಶಿವರಾತ್ರಿಗೆ ಫ್ರೂಟ್ ಫೆಸ್ಟಿವಲ್ ಅಂತ ಮಾಡ್ತೀವಿ. ಎಲ್ಲ ಹಣ್ಣುಗಳು, ಕಲ್ಲಂಗಡಿ, ಕರ್ಬೂಜ, ದ್ರಾಕ್ಷಿ, ದಾಳಿಂಬೆ, ಇಲ್ಲಿ ಏನೇನು ಬೆಳೀತಾರೆ ರೈತರು, ಇಲ್ಲಿ ಬೆಳಿತಕ್ಕಂಥವು ಅಷ್ಟೇ ಇಡ್ತೀವಿ. ಅವನ್ನೆಲ್ಲ ಇಟ್ಟು ಮತ್ತು ಬೇರೆ ಯಾವ ಇದು ಮಾಡೋದಿಲ್ಲ, ಎನ್ಕರೇಜ್ ಇಲ್ಲಿ ರೈತರಿಗೆ ಉಪಯೋಗ, ಇಲ್ಲಿ ರೈತರು ಏನು ಬೆಳೀತಾರೆ ಅವ್ನ ಅಷ್ಟು ತಂದು ಇಲ್ಲಿ ಇಟ್ಟು ನಾವು ಬೆಳೆಸ್ತೀವಿ. ಅದನ್ನು ಬಿಟ್ಟು ಅದನ್ನು ಒಳ್ಳೆ ಖುಷಿಯಾಗಿ 3-5 ದಿವಸ ನಡೀತೈತಿ. ಶಿವರಾತ್ರಿ ಇರೋದ್ರಿಂದ ಸಾಕಷ್ಟು ರೈತರಿಗೆ ಒಳ್ಳೆಯ ಮಾರಾಟ ಆಗ್ತೈತಿ, ರೈತರು ಪಾಲ್ಗೊಂಡು ತಮ್ಮ ಇವ್ನು ಮಾಡ್ಕೊಂಡು ಹೋಗ್ತಾರೆ. ಅದೊಂದು ಗ್ರಾಹಕರಿಗೆ ಬಟ್ ಒಂದು 5-6 ಕಾರ್ಯಕ್ರಮಗಳನ್ನು ವರ್ಷದಲ್ಲಿ 12 ತಿಂಗಳಲ್ಲಿ ಒಂದು 6 ಕಾರ್ಯಕ್ರಮ, 2 ತಿಂಗಳಿಗೆ ಒಂದು ಇದು ಮಾಡ್ತೀವಿ. ಅದು ಜನಕ್ಕೂ ಖುಷಿ ಕೊಟ್ಟತಿ, ರೈತರಿಗೆ ಖುಷಿ. ಅದ್ರ ಜೊತೆಗೆ ನಮ್ಮ ಇಲಾಖೆ ಯೋಜನೆಗಳನ್ನು ನಾವು ಇಡೀ ಸ್ಟೇಟಲ್ಲಿ ಹೈಯೆಸ್ಟ್ ಇಂಪ್ಲಿಮೆಂಟ್ ಮಾಡ್ತೀವಿ, ಇಲ್ಲಿ 100% ಅಚೀವ್ ಮಾಡ್ತಾವೆ, ಯಾವುದನ್ನು ಲ್ಯಾಪ್ಸ್ ಆಗಲಾರ್ದಂಗೆ. ಅದೇ ರೀತಿಯಾಗಿ ನಡುವೆ ಇವು ಕಾರ್ಯಕ್ರಮಗಳ ಜೊತೆ ಸೆಮಿನಾರ್ಗಳು ಮಾಡ್ತೀವಿ, ಸಸಿಗಳು ಇದು ಬರ್ತವೆ. ಆಮೇಲೆ ದ್ರಾಕ್ಷಿಗೆ ಸೆಮಿನಾರ್ ಮಾಡ್ತೀವಿ, ದಾಳಂಬ್ರಿ ಸೆಮಿನಾರ್ ಮಾಡ್ತೀವಿ, ಮಾವಿನ ಸೆಮಿನಾರ್ ಮಾಡಿದ್ದೀವಿ. ಬೇರೆ ಬೇರೆ ಏನೇನು ಬೆಳೆ ಬೆಳಿತೀವಿ ಅನ್ನೋದಕ್ಕೆ ಅವ್ರಿಗೆ ಒಂದು ಅಂದರೆ ಜನಕ್ಕೆ ನಾಲೆಜ್ ಕೊಡೋದು. ಹೌದು, ಜ್ಞಾನನೂ ಬೇಕು, ಜ್ಞಾನನೂ ಬೇಕು. ಜ್ಞಾನದ ಜೊತೆ ಮಾರುಕಟ್ಟೆ ಇಂಪಾರ್ಟೆಂಟ್, ಮಾರುಕಟ್ಟೆಗೆ ಮೇಳ ಮಾಡ್ತೀವಿ. ಆಮೇಲೆ ನಾವು ಕೊರೋನಾ ಟೈಮಲ್ಲಿ ಒಳ್ಳೆ ಇದಾಯ್ತು, ನಮ್ಮದು ಮನೆ ಮನೆಗೆಲ್ಲ ತರಕಾರಿ ಕೊಟ್ಟು ಮನೆ ಮನೆಗೆ ಇದು ಮಾಡಿಸಿದ್ವಿ, ಗಾಡಿಗಳನ್ನೆಲ್ಲ ಬಿಡಿಗಳೆಲ್ಲ ಮಾಡಿ ರೈತರಿಗೆ ನಾವು 24 ತಾಸಲ್ಲಿ 18 ಅವರ್ ಕೆಲಸ ಮಾಡಿಸ್ಕೊಟ್ಟಿವಿ. ಅವರಿಗೆ ಎಲ್ಲೆಲ್ಲಿ ಮಾರ್ಕೆಟ್ ಬೇಕು, ಏನೇನು ಬೇಕು, ಯಾವ ರೀತಿ ಫೆಸಿಲಿಟಿ ಬೇಕು, ಅವ್ರಿಗೆ ಬೇರೆ ಇದರಲ್ಲಿ ಏನೇನು ಐತಿ, ಅದನ್ನೆಲ್ಲವನ್ನು ನಮ್ಮ ನನ್ನ ಜೊತೆ ನಮ್ಮ ಸಿಬ್ಬಂದಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದು ಬಟ್ ಏನಪ್ಪ ಅಂದ್ರೆ ನಾವು ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡ್ತೀವಿ, ಅವರು ಸರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದರಿಂದಾಗಿ ನಮ್ಮ ಇಡೀ ಸ್ಟೇಟಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಕೊಪ್ಪಳ ಜಿಲ್ಲೆ ಒಂದು ಚಾಪ್ ಮೂಡಿಸ್ಕೊಂಡಿದೆ. ಒಟ್ಟು ನಿಮ್ಮ ಇಲಾಖೆಯ ಈ ಸಕ್ರಿಯವಾಗಿರ್ತಕ್ಕಂಥ ತೊಡಗಿಸ್ಕೊಳ್ಳೋದ್ರಿಂದ ರೈತರು ಸ್ವಲ್ಪ ಉತ್ತೇಜಿತರಾಗಿದ್ದಾರೆ. ಇವಾಗ ಉತ್ತೇಜಿತರಾಗಿದ್ದಾರೆ 100%. ಯಾಕಂತ ಹೇಳಿದ್ರೆ ನಾನು ಉತ್ತೇಜಿತರಾಗೋದಕ್ಕಿಂತ ಈಗ ನಮ್ಮ ಪ್ರೆಸ್ ಇದ್ರು ಮಾಧ್ಯಮದವರು ಎಷ್ಟೋ ಜನ ಮಾಧ್ಯಮ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ನೋಡಿ ನೋಡಿ ಅವರು ಸಹ ತಮ್ಮ ಹೊಲಗಳನ್ನು ಮಾಡ್ತಾ ಇದ್ದಾರೆ. ಅವರು ತೋಟಗಾರಿಕೆಗೆ ಹೋಗಿದ್ದಾರೆ. ಈಗ ನಮಗೆ ಮಹೇಶ್ ಗೌಡ ಅಂತೇಳಿ ಅವರು ನಮ್ಮ ಮೇಳಗಳು ನಮ್ಮ ಸಸ್ಯ ಸಂತೆ ನೋಡಿ ಸರ್ ನಾನು ತೋಟ ಮಾಡ್ತೀನಿ ಸರ್ ಅಂತಂದ್ರೆ ಆಯ್ತು ಮಾಡಿರಿ. ಒಳ್ಳೆ ನಿಂಬೆ ತೋಟ ಮಾಡಿದ್ದಾರೆ, ಒಂದು 4 ಎಕರೆ ಇದೆ. ಎವ್ರಿ ಡೇ ಅವ್ರಿಗೆ ಪತ್ರಿಕೆನೇ ಬಿಟ್ಟು ಎವ್ರಿ ಡೇ 3,000 ರೂಪಾಯಿ ಎವ್ರಿ ಡೇ ಇನ್ಕಮ್ ತೆಗಿತಾರೆ. ಅವ್ರು ಒಂದು ಮಾಡಲ್ ನಮ್ಗೆ, ಯಾಕೆಂತಂದ್ರೆ ಈಗ ಒಬ್ಬ ರೈತಗಿಂತ ಈ ನಾಲೆಜ್ ಇದ್ದವರು ಏನು ತೋಟಗಾರಿಕೆ ಮಾಡ್ತಾರೋ ಅವರಿಂದ 100 ಮಂದಿ ಮೋಟಿವೇಟ್ ಆಗ್ತಾರೆ. ಅದೇ ರೀತಿಯಾಗಿ ಎಷ್ಟೋ ಜನ ಈಗ ಯಾಕಂತಂದ್ರೆ ತೋಟಗಾರಿಕೆಯಲ್ಲಿ ಇರ್ತಕ್ಕಂಥ ದುಡ್ಡು ಮತ್ತೆ ಬೇರೆ ಇಲ್ಲ. ಯಾಕಂದ್ರೆ ತೋಟ ಮಾಡೋದ್ರಿಂದ ಬರ್ತಕ್ಕಂಥದ್ದು, ಯಾಕಂದ್ರೆ ಶ್ರಮ ಇರುತ್ತೆ ಅಲ್ಲಿ ಎಲ್ಲರಿಗೆ ಬೇಕಾಗಿರ್ತಕ್ಕಂಥದ್ದು, ಅದನ್ನೆಲ್ಲ ನಾವು ಏನು ಮಾಡ್ತೀವಿ ಅಂತೇಳಿದ್ರೆ ಜನಕ್ಕೆ ಮುಟ್ಟಿಸ್ಬೇಕು. ಹಿಂಗೆ ಈಗ ನೋಡಿ ನಾವು ಮಾವನೇ 1.5-2 ಎಕರೆ ಆಗಿದೆ ಪ್ರತಿ ವರ್ಷ. ಈ ವರ್ಷ ಜಾಸ್ತಿ ಆಗ್ತದೆ, ಈ ವರ್ಷ 5,000. ಈ ವರ್ಷ ಗಿಡನೇ ಸಿಗ್ತಾ ಇಲ್ಲ ನಮಗೆ. ಓಹೋ, ಅಷ್ಟು ಬೇಡಿಕೆ ಕೇಸರ್ ಮಾವಿನ ಇದಕ್ಕೆ ತಳಿಗೆ. 5 ವರ್ಷದಲ್ಲಿ ಎಷ್ಟು ಹೆಕ್ಟರ್ ವಿಸ್ತರಣೆ ಆಗಿದೆ? ನಾನು ಬಂದಾಗ ನೋಡ್ರಿ ಒಂದು 20-22 ಸಾವಿರ ಹೆಕ್ಟರ್ ಇತ್ತು ನಮ್ದು ಇದು ತೋಟಗಾರಿಕೆ. ಇದು ನಾವು ಬಂದಮೇಲೆ ಈಗ ಒಂದು 40,000 ಹೆಕ್ಟರ್ಗೆ ಬಂದಿದೆ. ಒಂದು 20,000 ಹೆಕ್ಟರ್ವರೆಗೂ ನಾವು ಮೋಟಿವೇಶನ್ ಮಾಡಿ ದ್ವಿಗುಣ ಆಗಿದೆ. ಹೌದು, ಡಬಲ್ ಆಗಿದೆ. ಡಬಲ್ ಆಗಿದೆ, ಇನ್ನು ಆಗ್ತಾ ಇದೆ, ಇನ್ನು ಇದು ಮಾಡ್ತಾ ಇದೆ. ಆಮೇಲೆ ಅವರಿಗೆ ನಾವು ಮುಖ್ಯವಾಗಿ ಮಾರ್ಕೆಟೆ ಕೊಡ್ಬೇಕು ಅವ್ರಿಗೆ. ಹೌದು, ನಾವು ಬೆಳೀರಿ ಅನ್ನೋದಕ್ಕಿಂತ ಈಸಿ ಬೆಳೆಸ್ರಿ ಅನ್ನೋದು, ಅದಕ್ಕೆ ನಾವು ಸರಿಯಾದ ಮಾರುಕಟ್ಟೆ ಒದಗಿಸೋದು ಭಾಳ ಇಂಪಾರ್ಟೆಂಟ್. ಅದು ಒಂದು ನಾವು ಮಾಡ್ತಾಯಿದ್ದೀವಿ. ನಿಮ್ಮ ತೋಟಗಾರಿಕೆಯಲ್ಲಿ ಅಥವಾ ನಿಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಮಾದರಿ ಕೆಲಸ ಆಗ್ತದೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಎಲ್ಲ ಮಾತುಗಳಿಂದ ವ್ಯಕ್ತವಾಗ್ತದೆ. ಮತ್ತಷ್ಟು ನಿಮ್ಮ ಇಲಾಖೆ ಸಕ್ರಿಯವಾಗಿ ತೊಡಗಿಕೊಳ್ಳಿ. ಅದೆಲ್ಲದೂ ಸಹಿತ ರೈತರಿಗೆ ನೇರವಾಗಿ ಉಪಯೋಗ ಆಗ್ತದೆ ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ. ರೈತರು ಯಾರೂ ಮಧ್ಯವರ್ತಿಗಳ ಕೈಯಲ್ಲಿ ಸಿಲುಕಿಕೊಳ್ತಾ ಇಲ್ಲ, ನೇರವಾಗಿ ಅವರು ಬೆಳೆದ ಬೆಳೆ ಅಂತ ಗ್ರಾಹಕರಿಗೆ ಮಾರ್ತಾ ಇದ್ದಾರೆ. ಇನ್ನೂ ಒಂದು ನಿಮ್ಮ ಇದ್ರ ಮುಖಾಂತರ ನಾವು ನಮ್ಮದು ಇಸ್ರೇಲ್ ಮಾದರಿ ತೋಟಗಾರಿಕೆ ಕ್ಷೇತ್ರ ಡೆವಲಪ್ ಮಾಡಿದ್ದೀವಿ. ಕುಷ್ಟಗಿ ತಾಲೂಕು ನಿಡಶಿಶಿಯಲ್ಲಿ 70 ಎಕರೆ ತೋಟಗಾರಿಕೆ ಕ್ಷೇತ್ರ ಇದೆ. 70 ಎಕರೆ ನಾವು ಸಲೈನ್ ಅಂದರೆ ಜೌಳು ಭೂಮಿ, ಅದನ್ನ ಫುಲ್ ಅಭಿವೃದ್ಧಿ ಮಾಡಿದ್ದೀವಿ. ಅಲ್ಲಿ ನಾವು ಇಂಟಿಗ್ರೇಟೆಡ್ ಅಂದರೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿದ್ದೀವಿ. ಅಲ್ಲಿ ನಮ್ಮ ತೋಟಗಾರಿಕೆ ಬೆಳೆಗಳಿದಾವೆ, ಗಿರ್ ಆಕಳ ಸಾಕಾಣಿಕೆ ಇದೆ, ಕುರಿ ಸಾಕಾಣಿಕೆ ಮಾಡಿದ್ದೀವಿ, ಮೀನು ಸಾಕಾಣಿಕೆ ಮಾಡಿದ್ದೀವಿ, ಎರೆಹುಳ ಗೊಬ್ಬರ ಉತ್ಪಾದನೆ ಮಾಡ್ತಾ ಇದ್ದೀವಿ. ನಿಮ್ಮ ಜಿಲ್ಲೆಯಲ್ಲಿ ಯಾವ ಭಾಗದಲ್ಲಿ? ಇಲ್ಲಿ ಕುಷ್ಟಗಿ ತಾಲೂಕಿನ ನಿಡಶಿಶೆ, ಕುಷ್ಟಗಿಂದ 5 ಕಿಲೋಮೀಟರ್ ಅಲ್ಲಿದೆ. ಒಳ್ಳೆ ಚೆನ್ನಾಗಿದೆ. ಅದನ್ನು ನಾವು ಯಾಕೆ ಮಾಡಿದ್ವಿ ಅಂದರೆ ಒಬ್ಬ ರೈತ ಅಲ್ಲಿ ಹೋಗಿ ಈಗೆಲ್ಲೋ ನಾವು ಕೃಷಿ ಧಾರವಾಡ ಕೃಷಿ ಮಾಡೋಬೇಕು ಇಲ್ಲ ಇದಕ್ಕೆ ಹೋಗ್ಬೇಕು ದೂರ ದೂರ ಹೋಗಿ ನೋಡ್ಕೊಂಬರೋದಕ್ಕಿಂತ ನಮ್ಮ ಹತ್ತಿರದಲ್ಲೇ ನಮ್ಮ ರೈತರು ನೋಡಿ ಕಣ್ಣಾರೆ, ಆಮೇಲೆ ನಾವು ಅದರಲ್ಲಿ ಇರೋದ್ರಿಂದ ಇನ್ವಾಲ್ವ್ಮೆಂಟ್ ಅವ್ರಿಗೆ ಒಂದು ಟೆಕ್ನಾಲಜಿಯನ್ನು ತೋರಿಸ್ಕೊಡ್ತಾ ಇದ್ವಿ. ಇಸ್ರೇಲ್ ಮಾದರಿ ಕೃಷಿಯಲ್ಲಿ ಶುರುವಾಗಿದೆ. ಇಸ್ರೇಲ್ ಮಾದರಿ ಕೃಷಿ ಮಾಡ್ತಾ ಇದ್ದೀವಿ ನಾವು ಆಲ್ರೆಡಿ. ಅಲ್ಲಿ ನಾವು ಪ್ರತಿಯೊಂದು ಇಂಟಿಗ್ರೇಟೆಡ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಅದು ಎಲ್ಲ ಪ್ರತಿಯೊಂದೂ ಇದೆ ಅಲ್ಲಿ. ಎಷ್ಟು ಹೆಕ್ಟರ್ನಲ್ಲಿ ಶುರುವಾಗಿದೆ? 70 ಎಕರೆ ಇದೆ. ಅದರಲ್ಲಿ ಆ ಭೂಮಿ ಹೇಗಿದೆ ಅಂತ ಹೇಳಿದ್ರೆ ಒಂದು 70 ಎಕರೆಯಲ್ಲಿ 70% ಸಲೈನ್ ಐತಿ. ಓನ್ಲಿ 25% ಅಷ್ಟೇ, ಒಂದು 25-30% ಅಷ್ಟೇ ಒಳ್ಳೆ ಭೂಮಿ. ಆದ್ರೆ ನಾವು ಚಾಲೆಂಜ್ ತಗೊಂಡು ಅಲ್ಲಿ ತೋಟಗಾರಿಕೆ ಮಾಡಿದ್ದೀವಿ. ಅಂಜೂರ ಬೆಳೆದಿದ್ವಿ, ಪೇರಲ ಬೆಳೆದಿದ್ದೀವಿ, ನಿಂಬೆ ಬೆಳೆದಿವಿ, ದಾಳಿಂಬೆ ಬೆಳೆದಿದ್ದೀವಿ, ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀವಿ, ಈಗ ಎಲೆಬಳ್ಳಿ ಮಾಡ್ತಾ ಇದ್ದೀವಿ. ಆಮೇಲೆ ದೊಡ್ಡ ಹೈಟೆಕ್ ನರ್ಸರಿ ಇದೆ, ರೈತರಿಗೆ ಅಂತ ಬೇಕಂತ ಸಸಿಗಳು ಸಿಗ್ತಾ ಇದಾವೆ. ಆಮೇಲೆ ಮೀನು ಸಾಕಾಣಿಕೆ ಬಗ್ಗೆ ನಾಲೆಜ್ ಸಿಗುತ್ತೆ, ಕುರಿ ಸಾಕಾಣಿಕೆ, ಆಕಳ ಸಾಕಾಣಿಕೆ, ಆಮೇಲೆ ಎರೆಹುಳ ಗೊಬ್ಬರ ಯಾವ ರೀತಿ ನಾವು ಪ್ರೊಡಕ್ಷನ್ ಮಾಡ್ಕೋಬೋದು. ಆಮೇಲೆ ಮಾರಾಟನೂ ಇದೆ ಅಲ್ಲಿ, ನಮ್ಮ ಸರ್ಕಾರಕ್ಕೆ ನಾವು ದುಡ್ಡು ತುಂಬ್ತೇವೆ ಮಾರಾಟ ಮಾಡಿ. ಆಮೇಲೆ ಇಡೀ ಸ್ಟೇಟಲ್ಲಿ ಮಾದರಿ ತೋಟಗಾರಿಕೆ ಕ್ಷೇತ್ರ ಇದೆ. ಒಳ್ಳೆಯದು ಸರ್. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವು ಭಾಗವಹಿಸಿ ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಿಂದ ಏನೆಲ್ಲ ನಡೀತಾ ಇದೆ, ನಿಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ತೋಟಗಾರಿಕಾ ಇಲಾಖೆಯ ಗುರಿ ಮತ್ತು ಉದ್ದೇಶಗಳ ಕುರಿತು ಕೊಪ್ಪಳ ತಾಲೂಕು ತೋಟಗಾರಿಕಾ ಉಪನಿರ್ದೇಶಕರಾದ ಶ್ರೀ ಕೃಷ್ಣ ಉಕ್ಕುಂದ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಉದ್ಯೋಗವಾಣಿ ಕೇಳುಗರೆ, ನನ್ನ ಹೆಸರು ರಾಜಶೇಖರ್ ಮಠದ್. ನಾನು SSLC ಪಾಸ್ ಆದ ನಂತರ 2004 GTTC ಹೊಸಪೇಟೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದು ಈಗ JSW ಸ್ಟೀಲ್ನಲ್ಲಿ ವರ್ಷಕ್ಕೆ 11.5 ಲಕ್ಷದೊಂದಿಗೆ ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ.

ಹೊಸ ಹೊಸ ಸಾಧನ ಕೃಷಿಯ ಕಷ್ಟ ಕಡಿಮೆ ಮಾಡಲು